ಆಕಾಶವಾಣಿ ಮಂಗಳೂರು. ಸಮಯ 6:50 ಹಾಗೂ 53 ಸೆಕೆಂಡುಗಳು. ಕಿಸಾನ್ ವಾಣಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನ ಹೆಸರು ಮಹೇಶ್ ಶಂಕರಪ್ಪ ದೇವಸೂರ್. ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಕಬ್ಬೂರು ಗ್ರಾಮ. ತೋಟಗಾರಿಕಾ ಇಲಾಖೆದಿಂದ ನರೇಗಾ ಯೋಜನೆದೊಳಗೆ 1,97,000 ರೂಪಾಯಿ ನಮ್ಗೆ 1 ಎಕರೆ ಗುಲಾಬಿಗೆ ಕೊಟ್ಟಾರ್ರಿ. ಗುಲಾಬಿ ಹೂವು ನಮ್ಗೆ 2 ತಿಂಗಳಿಗೆ ಸ್ಟಾರ್ಟ್ ಆತ್ರಿ. ಅದರಿಂದ ನಾವು ಜೀವನ ಸಾಗಿಸ್ತೀವಿ. ನಮ್ಗೆ ಬಹಳ ಅನುಕೂಲ ಆಗೈತಿ. ಆಜುಬಾಜುದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನೂ ಹೇಳಿದೇವ್ರಿ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ಹಣ್ಣುಗಳನ್ನು ಕೃತಕವಾಗಿ ಮಾಗಿಸುವುದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನೇನು ಎನ್ನುವುದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹಣ್ಣುಗಳನ್ನು ಸಹಜವಾಗಿ ಮಾಗುವುದಕ್ಕೆ ಬಿಟ್ಟಾಗ ಅವು ಅತ್ಯಂತ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ನಿಸರ್ಗದ ಆಹಾರವಾಗಿ ಬಳಕೆಯಾಗ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಣ್ಣು ಬೆಳೆಯುವ ಪ್ರದೇಶದಿಂದ ದೂರದ ಗ್ರಾಹಕರಿಗೆ ತಲುಪಿಸುವ ಉದ್ದೇಶದಿಂದ ಅವುಗಳನ್ನು ಪಕ್ವವಾಗುವ ಮೊದಲೇ ಕೊಯ್ಲು ಮಾಡಿ ಕೃತಕವಾಗಿ ರಾಸಾಯನಿಕವನ್ನು ಬಳಸಿ ಹಣ್ಣು ಮಾಡುವ ಅಭ್ಯಾಸ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಸಾಮಾನ್ಯವಾಗಿ ಹಣ್ಣಾಗುವುದು ಅಂದರೆ ಬರೀ ಬಣ್ಣ ಮಾತ್ರ ಬದಲಾಗುವುದಲ್ಲ, ಪೂರ್ತಿ ಬೆಳೆದ ಕಾಯಿಗಳು ಜೀವರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಹುಳಿಯ ಗುಣ ಕಡಿಮೆಯಾಗಿ ಫ್ರಕ್ಟೋಸಿನ್ ಎನ್ನುವಂತಹ ಸಿಹಿಯ ಅಂಶವು ಹೆಚ್ಚಾಗ್ತಾ ಸಾಗ್ತದೆ. ಇದರ ಜೊತೆಗೆ ಹಣ್ಣು ಮೃದುವಾಗ್ತದೆ, ಸ್ವಾದ ಮತ್ತು ಪರಿಮಳ ಬದಲಾಗ್ತದೆ. ಈ ಎಲ್ಲ ಬದಲಾವಣೆಗೆ ನೈಸರ್ಗಿಕವಾಗಿ ಅವು ಬಿಡುಗಡೆಗೊಳಿಸುವ ಇಥೈಲಿನ್ ಎನ್ನುವ ಅನಿಲವೇ ಕಾರಣ. ಅಸಂತೃಪ್ತ ಹೈಡ್ರೋಕಾರ್ಬನ್ಗಳಾದ ಎಸಿಟಲೀನ್ ಮತ್ತು ಇಥೈಲಿನ್ಗಳು ಕಾಯಿಯ ಬಣ್ಣವನ್ನು ಬದಲಿಸಬಲ್ಲ ಗುಣವನ್ನು ಹೊಂದಿವೆ. ಹೆಚ್ಚಿನ ಬಣ್ಣ ಹಾಗೂ ಹೊಳಪನ್ನು ಹೊಂದುವ ಉದ್ದೇಶದಿಂದ ಕೃತಕವಾಗಿ ಹಣ್ಣು ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಇಂತಹ ರಾಸಾಯನಿಕವನ್ನು ಬಳಸಲಾಗ್ತದೆ. ಇದು ತುಂಬ ಅಪಾಯಕಾರಿ. ಇತ್ತೀಚಿನ ವರ್ಷಗಳಲ್ಲಿ ಹಣ್ಣುಗಳನ್ನು ಬೆಳೆಸುವ ಪ್ರದೇಶ ಮತ್ತು ಅವು ಬಳಕೆಯಾಗುವ ಸ್ಥಳವು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುತ್ತವೆ. ಅಂದರೆ ದೂರದ ಪ್ರದೇಶಗಳಿಗೆ ಇವುಗಳನ್ನು ಸಾಗಾಟ ಮಾಡಬೇಕಾಗ್ತದೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಪೂರ್ತಿ ಬಲಿತ ಕಾಯಿಗಳು ಬೇಗನೆ ಹಣ್ಣಾಗಿ ಹಾಳಾಗುವಂತಹ ಸಂಭವ ಕೂಡ ಇರ್ತದೆ. ಇದರಿಂದಾಗಿ ಮಾರಾಟಗಾರರಿಗೂ ನಷ್ಟವಾಗ್ತದೆ. ಹಾಗಾಗಿ ಇನ್ನೂ ಪೂರ್ತಿ ಬಲಿಯದ ಕಾಯಿಗಳನ್ನೇ ವಾರದ ಮೊದಲೇ ಕೊಯ್ಲು ಮಾಡಿ ದೂರದ ಊರುಗಳಿಗೆ ಸಾಗಿಸಿ ಅನಂತರ ಮಾರಾಟಕ್ಕೆ 1-2 ದಿವಸ ಇದೆ ಎನ್ನುವಾಗ ಕೃತಕವಾಗಿ ಅವುಗಳನ್ನು ಹಣ್ಣು ಮಾಡಲಾಗ್ತದೆ. ಹೀಗೆ ಕೃತಕವಾಗಿ ಹಣ್ಣು ಮಾಡುವುದಕ್ಕೆ ಬಳಸುವಂತಹ ರಾಸಾಯನಿಕವೇ ಕ್ಯಾಲ್ಸಿಯಂ ಕಾರ್ಬೈಡ್. ಇದನ್ನೇ ಸಾಮಾನ್ಯವಾಗಿ ಮಸಾಲ ಎಂದು ಪಾರಿಭಾಷಿಕವಾಗಿ ಕರೆಯಲಾಗ್ತದೆ. ಇದನ್ನು 2011 ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಡಿ ನಿಷೇಧಿಸಲಾಗಿದ್ದರೂ ಇದರ ಬಳಕೆ ಇನ್ನೂ ಮುಂದುವರಿತಾ ಇದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಎನ್ನುವುದು ಬಣ್ಣರಹಿತವಾದ ಉಪ್ಪಿನಂತಹ ರಾಸಾಯನಿಕ ವಸ್ತು. ಬೆಳ್ಳುಳ್ಳಿಯಂತಹ ವಾಸನೆ ಇರುತ್ತದೆ. ನೀರಿನೊಂದಿಗೆ ವರ್ತಿಸಿದಾಗ ಎಸಿಟಲಿನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಇದರ ಜೊತೆಗೆ ಆರ್ಸೆನಿಕ್ ಮತ್ತು ಫಾಸ್ಫರಸ್ ಹೈಡ್ರೇಟ್ ಎನ್ನುವ ಅಂಶವನ್ನು ಕೂಡ ಒಳಗೊಂಡಿದೆ. ಎಸಿಟಲಿನ್ ಎನ್ನುವುದು ಇಥೈಲಿನ್ನಷ್ಟು ಪರಿಣಾಮಕಾರಿಯಲ್ಲವಾದರೂ ಹಣ್ಣುಗಳ ಬಣ್ಣವನ್ನು ಬದಲಾವಣೆ ಮಾಡುವಂತಹ ಶಕ್ತಿ ಇದಕ್ಕಿದೆ. ಹಾಗಾಗಿ ಮಾವು, ಬಾಳೆ, ಪಪ್ಪಾಯ ಹಾಗೂ ಚಿಕ್ಕು ಈ ಬೆಳೆಗಳಲ್ಲಿ ಇವುಗಳ ಬಳಕೆ ಹೆಚ್ಚು. ಕ್ಯಾಲ್ಸಿಯಂ ಕಾರ್ಬೈಡ್ ಇತರ ಉಪಯೋಗಗಳನ್ನು ಸ್ವಲ್ಪ ಅವಲೋಕಿಸಿದರೆ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಬಳಕೆಯಾಗುವಂತಹ ಪ್ರಮುಖ ರಾಸಾಯನಿಕ ಇದು. ಹೀಗೆ ಕೃತಕವಾಗಿ ಮಾಗಿಸಿರುವ ಹಣ್ಣುಗಳು ಹೆಚ್ಚು ಹೊಳಪುಳ್ಳ ಗಾಢವಾದಂತಹ ಬಣ್ಣವನ್ನು ಹೊಂದಿದ್ದು ಒಳಗಿನ ಹಣ್ಣಿನ ಭಾಗ ಸಪ್ಪೆಯಾಗಿರಬಹುದು, ಇನ್ನೂ ಬಲಿಯದೇ ಇರಬಹುದು, ಎಳತಾಗಿರಬಹುದು, ರುಚಿ ಕೆಟ್ಟದ್ದಾಗಿರಬಹುದು. ಇವೆಲ್ಲವೂ ದುಡ್ಡು ಕೊಟ್ಟು ನೀವು ಖರೀದಿಸಿದಂತಹ ಹಣ್ಣು. ಇವೆಲ್ಲದಕ್ಕಿಂತ ಮುಖ್ಯವಾದಂತಹ ಅಂಶ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇವು ಕಾರಣವಾಗಬಹುದು ಎನ್ನುವಂತಹದ್ದು. ಕ್ಯಾಲ್ಸಿಯಂ ಕಾರ್ಬೈಡ್ ದೇಹವನ್ನು ಸುಡುವ ಗುಣವನ್ನು ಹೊಂದಿದೆ, ಕ್ಯಾನ್ಸರ್ ಕಾರಕವಾಗಿದೆ, ವಾಂತಿ, ಭೇದಿ, ಎದೆ ಉರಿ, ಹೊಟ್ಟೆನೋವು, ಬಾಯಾರಿಕೆ, ಸುಸ್ತು, ಆಹಾರ ಸೇವನೆಯಲ್ಲಿ ತೊಂದರೆ, ಚರ್ಮ, ಕಣ್ಣುಗಳಲ್ಲಿ ಉರಿ, ಹುಣ್ಣುಗಳು, ಗಂಟಲು ಬೇನೆ, ಕೆಮ್ಮು, ಉಸಿರಾಟದ ತೊಂದರೆಗಳು, ಹೀಗೆ ಸಮಸ್ಯೆಗಳು ಹತ್ತು ಹಲವು. ಆದರೆ ಇಂತಹ ಸಮಸ್ಯೆಗಳು ಬರುವುದಕ್ಕಿಂತ ಮೊದಲೇ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಹಣ್ಣುಗಳನ್ನು ತಿನ್ನುವುದಕ್ಕೆ ಮೊದಲು ಚೆನ್ನಾಗಿ ತೊಳಿಬೇಕು. ಸಿಪ್ಪೆಯನ್ನು ತೆಗೆದು ಅನಂತರ ಹಣ್ಣನ್ನು ಮಾತ್ರ ಸೇವಿಸಬೇಕು. ಸಹಜವಾಗಿ ಹಣ್ಣಾಗುವಂತಹ ಹಣ್ಣುಗಳನ್ನೇ ಸಾಧ್ಯವಾದಷ್ಟು ಬಳಸುವುದಕ್ಕೆ ಪ್ರಯತ್ನಿಸಬೇಕು. ಸಾಧ್ಯವಾದರೆ ಕೈತೋಟದಲ್ಲೇ ಇಂತಹ ಹಣ್ಣಿನ ಗಿಡಗಳನ್ನು ನೆಟ್ಟು ಸಾವಯವ ವಿಧಾನದಲ್ಲಿ ಅವುಗಳನ್ನು ಬೆಳೆಸಿ ಹಣ್ಣುಗಳನ್ನು ಧೈರ್ಯವಾಗಿ ಬಳಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ನಾಳಿನ ಕಿಸಾನ್ ವಾಣಿಯಲ್ಲಿ ವೈಜ್ಞಾನಿಕ ಭತ್ತದ ಕೃಷಿ ಕುರಿತು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷರಾದ ಬಂಟಕಲ್ಲು ರಾಮಕೃಷ್ಣ ಶರ್ಮಾ ಅವರ ಜೊತೆಗಿನ ಸಂದರ್ಶನ ಕೇಳುವಿರಿ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 7:45 ಕನ್ನಡದಲ್ಲಿ ಭಾಷಣ, ಜಯಂತ್ ಎಚ್ ಅವರಿಂದ. ವಿಷಯ, ರಾಸಾಯನಿಕಗಳು ಜೀವನಕ್ಕೆ ಪೂರಕವೇ ಮಾರಕವೇ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು. ಸಮಯ 7:00. ಇನ್ನು ಮುಂದೆ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದಿಂದ. ಕೇಳಿ ಏರ್ ನೆಕ್ಸ್ಟ್. Good evening everyone. Welcome to today's Air Next. We, the students of Surana Vidyalaya, are here to present a few points and views about the topic Youth Power and National Development. I am Manish, studying in class 11. My subjects for specializations are Accountancy, Business Studies and Economics. I wish to become a CA and hence I have chosen these subjects for my specialization. My hobbies are playing guitar and cycling. I pursue my hobbies at late night and early morning. It gives me relaxation and energy for the day. Before I start introducing my friends, let's listen to a melodious song. देश है वीर जवानों का अलबेलों का मस्तानों का इस देश का यारो इस देश का यारो क्या कहना ये देश है दुनिया का गहना वीरों की यहाँ भोली शक्लें हीरों की यहाँ गाते हैं रांझे hey! यहाँ गाते हैं रांझे मस्ती में मचती हैं धूमे बस्ती में झूलों की राहों में कतारे फूलों की यहाँ हंसता है सावन hey! यहाँ हंसता है सावन बालों में खिलती हैं कलियां गालों में दंगल शोक जवानों के कहीं करतब तीर कमानों के यहाँ नित नित मेले hey! यहाँ नित नित मेले सजते हैं नित ढोल और ताशे बजते हैं भर के लिए दिलदार हैं हम दुश्मन के लिए तलवार हैं हम मैदान में अगर हम डट जाए मुश्किल है कि पीछे हट जाए Let me introduce you to my friends who have come here with me. Hello everyone, my name is Suviksha and I study in 11th grade. I'm looking forward to pursue psychology in the future and my special subject as of now are history, political science, psychology and economics. My hobbies are dancing and writing. I write novels and I enjoy speaking a lot. So I take every opportunity I get to speak. Hello, namaste everyone. My name is Rajvi and I'm from grade 11th. So let me tell you something about myself. My hobbies and my special interests are basically badminton, playing kabaddi. I love reading books, reading novels, writing. And it's kind of important for me to focus more on my passion, which is especially my, you know, working on my dancing and singing career because I love singing and dancing. And the thing which I do is I try to make my hobbies as my passion and have my favorite subjects are chemistry, English and Hindi. Hello everyone, my name is Vipul Kumar, student of class 11th standard. My short-term goals are to achieve my JEE 2023 examinations to qualify that. And my long-term goal is I will be deciding after achieving my short-term goals. To achieve my short-term goals, I am working very hard, getting an online coaching from online institute. And I'm studying day to 6 to 8 hours in a day to get qualified for that. I'm Suraj Kumar Samal, studying in grade 11, commerce stream. Main hobbies are like playing cricket, playing with my pet animals, listening songs and doing dance. I'm trying hard to become a cricketer right now. I'm a third division cricket player and I'm a good listener, so this defines me well. I want to serve my country by becoming a good cricketer, so I'm working hard on it. Namaste everyone, I am Mehul Goyal of class 11 science stream and I want to be a game developer entrepreneur in future. My name is Ayushi Singh. I am studying grade 11. I have opted for humanities because I have want to become an IAS. So my hobbies are basically listening music and reading stories. I usually prefer to listen music when I am in a tired mood or stressed. That music gives me a soothing feeling. To achieve my goal of becoming an IAS, I am keeping an updated record of general knowledge because I know it is going to be very useful for the exam that I have to clear. जो सब करते हैं यारो वो क्यों हम तुम करें, यूं ही कसरत करते करते काहे को हम मरे, घर वालों से टीचर से भला हम क्यों डरे, यहाँ के हम सिकंदर, चाहे तो रख ले सबको अपनी जेब के अंदर, हर हमसे बच के रहना मिलेगा। नहीं समझे है वो हमें तो क्या जाता है, बाजी को जीतना हमें आता है। ये रास्ते अपने कौन आएगा अपने आगे, राहों में हमसे टकराएगा जो हट जाएगा वो घबरा के, यहाँ के हम सिकंदर, चाहे तो रख ले सबको अपनी जेब के अंदर, पर हमसे पंगा मत लेना मेरी जान, नहीं समझे हैं वो हमें जाता है, हारी बाजी को जीतना हमें आता है। मतवाली परिया जो है अब दौलत पे कुर्बान। जब भी मंजिल की ये समझेंगी तो हम पे छिड़केंगी अपनी जान। यहाँ के हम सिकंदर, चाहे तो रख ले सबको अपनी जेब के अंदर, अरे हम भी है शहजादे गुलाम। नहीं समझे हैं वो हमें तो क्या जाता है, हारी बाजी को जीतना हमें आता है। निकलेंगे मैदान में जिस दिन हम चूमके, धरती डोलेगी ये कदम चूमके। नहीं समझे हैं वो हमें तो क्या जाता है। Youth is the phase of one's life that comes between the ages of 12 to 18 years. The power of youth is the common wealth for the entire world. The youth can contribute to India's success and progress only if they are equipped with skills and knowledge. The development of a country is dependent on youth power. India has around 464 million of youth. Now I'm wondering, my academic excellence did not get me over here, but my talent did. Now I call Subhiksha to discuss a bit about it. So we already know what we are talking about today, the relation between national development and youth power. Okay, let's start with what is youth? Who is a youth? A youth is a teenager, a person in their adolescence. And as we already know, an adolescent spends most of his time at school and not at home. The time spent at school will influence the young adult's mind more than anything else will. So the quality of the education and how he perceives the education matters more than what we are raised at home. So let me ask you, do you want to follow your passion or do you want to stick to this academic, what do you say, background that tells us is more important? Indian education system provides us with a very rich theoretical knowledge, which I will not lie, is very needed in our future. In the practical implementation, we need to know the basics. Like without ABCD, we will never be able to form sentences. So we cannot, like, you know, totally eradicate this theoretical knowledge. Now you might ask me, theory is theory, but what about practicals? Yes, we have practicals. We have tons of opportunities. Okay, maybe your school doesn't provide it, but have you ever reached out to look for said opportunities that you want? Okay, maybe you have not. Why is that? Because you don't have the awareness. See, opportunities are not always spoon-fed to you. You always expect everything to come to you. But that is not how life works. Me, as a young adult, I have received a lot of opportunities in my life and I regret losing some of it. But yes, I know how it feels to have a bit of the exposure into the world. And this exposure is very, very required because I tell you, coming to school and staying at home, being on our phone is not how the world works. Let's say our school is ready to give us dance classes or music classes after the school. But are our parents ready? Do you really think they would rather pay 20,000 for your dance than tuitions? Because in the end of the day, your marks matter more than your dance, right? Dance is like a short income. But marks is what takes you forward in life. It's what gets you money. We are making ourselves ready for our passion, for how we want to live our life, but we are not entering a place which is ready to accept us as we want to be accepted. In that way, we also have a small mistake. We don't reach out. We don't play our part. What do you think? Would you be able to fight with your parents, be stubborn, say join a dance class or something? You would rather not because you're scared that they will say no. What I'm saying is that the educational institution is helping us as it can, giving us so many sessions and opportunities. But we as youth also have to take a step forward and do things because it's high time that we are stopped being spoon-fed. Rajvi, you know what? I'm a bit confused. If the world want excellence or talent? So Anish, I think I do have an answer for your question here. Society mainly wants you to strive excellence in theory than on practical knowledge. But what is theoretical knowledge without a practical one, right? Freshers are not given job thinking that they have no experience. How do you expect them to grow in their field without getting any experience? And our society is also very judgmental. How can you expect youth to develop in their field rather than not having experience? So it's quite difficult for us because the society puts a lot of pressure in us, expects a lot of things from us. And even there is gender inequality also. In small towns and all, we see most of the parents are pressurizing girls and send boys to school. Why is that gender inequality? There are some serious questions raised on that. But our government is also providing many of the opportunities for us. But we are not aware of it. So why are we not aware of it? It's because the youth is not, you know, taking an initiative and they think that there is no availability of the job or they think it's not worth it to work on their passion. And I think most of the youths, one thing, the main problem is they lack confidence and they're not ready to take responsibilities. I basically think that change in mentality of youth and young adults is like, you know, what you want to become is not what your parents want you to become. So it's kind of difficult for us to change our paths or choose our career for us. So guys, what do you think? What do you want as listeners? Listen to society and find a solid job or passion-filled life with no secure income. So according to Subhiksha, opportunities are given to people, but the people are not aware about it. And according to Rajvi, theory is not actually important, but the practical is. So I have a question. Why is there a choice between passion and security? Why can't they be the same? If I was a person, a dancer who gets into the dance industry, if they don't like me, they will move on to the next person. This means that there are more people with talent, but the capacity to provide the security is less. This is pressurizing the parents to focus more on education for children than to follow the passion. But the scenario is changing. We as youth can create platform for talent exhibition, spread the awareness about government programs. For the growth of youth power, also learn to stand strong on the feet. Perhaps the time is near. That was Subhiksha and Rajvi's views on the topic education and passion and the link between the two, the youth. Before we move on to the next topic, let's take a musical break. जरा बाज आओ थोड़ा किताबों से भी दिल लगाओ अरे बदमाशियों से जरा बाज आओ थोड़ा किताबों से भी दिल लगाओ विद्या कसम हम पढ़ेंगे दबा के मगर तुम भी देखो किताबों से आगे बढ़ो जरा आगे बढ़ो लिखा नहीं जो वो पढ़ो डरोगे तो ठेंगा मिलेगा हा हवा में जो उड़ता फिरेगा मंडे को टीचर का डंडा पड़ेगा ऐसे हवा में जो उड़ता फिरेगा मंडे को टीचर का डंडा पड़ेगा क्रिकेट का मैं करूंगा बहाना कैंसल है मंडे को स्कूल जाना जिद मेंटेन करो चढ़ माउंटेन चढ़ो डरो है तो ठेंगा मिलेगा The trend of today is social media. Any unknown face can become a public figure by getting glory on social media. But the question arises, does 1,000 lies makes a lie into truth? This is how the social media is ruling the society. Then there is also a real world where people don't have time for social media or lack interest in it. Don't they get opportunities? The positive side of social media is that it is creating awareness about getting opportunities, showing directions and colorful platforms for the most common man. As we say, every coin has two faces. My friends Vipul and Suraj have their own opinions regarding the role of youth in using or abusing social media. You know, most of the times on weekends, I have seen people scrolling on social media, but Vipul, I have not seen you doing this. Are you not interested in it or are you more into academics? As Anish said that I'm not interested in social media, it is not true. I'm also interested in social media. I also have an account in social media, but I keep my academics life and the social media and personal life very different from each other so I can manage both the issue. Everyone tend to speak about external problems majorly. I think according to me, the problems which cannot be solved by us, so why should we think about that? The internal problems according to me is that the problems within us, so it can be solved by us and very easily. In today's world, successful utilization of the youth power in our country is going not up to the point because of the two reasons. I wanted to highlight those two reasons. One of that is influence. And we tend to get more influence of the other people. Because of that influence, we cannot achieve goals which we are having. I think the reason for the influence social media, for example, like I'm interested in dancing. If I see any videos or any clips or any advertisement in the social media, I tend to like get influenced of that and I will be not focusing on my own passion. So I think that social media acts like a barrier between the passion and the influence passion. And I think that the personal passion lives long than the influence fashion. If you get correct influence, then it is good. But if you get any wrong influence from the social media, it leads to get many problems within us. We should not think about the uncertainty of the future. We should be in the present. Utilizing the social media should be limited ones. Oh, this was a very scary news. But Suraj, I have seen that you have a lot of followers. Even though we have a lot of disadvantages, do you think we have advantages of it? Yes, Anish, I do have more followers on the social media platform, but more than disadvantages, as per me, I know there are many advantages. So what's social media? Social media, it's an internal platform for youths to create or to decide their own career. They have been dependent on the social media to decide their own career path. Social media, it can't be a wrong influence path for the youth, as we get to know about practical knowledge and real life examples there. As I heard, Vipul said that the wrong influence path is done or it's shown in the social media. For example, if you are a dancer and when you see someone posting their own dance video, you get inspired or else you learn from it. There is nothing you are getting diverted your mind through the social media. You can learn many new things. I basically said I'm a cricketer. When a cricketer posts something, I can learn the techniques and tactics what they are using to become a cricketer or what they are using in their daily life. You can earn more money through social media. When you post your own talent and when you post your own content, we can be independent in our life through social media. So when you are a youth, you always get tempted to lead your own life. And the next thing is cyberbullying is also done in social media. But as Subhiksha said, it depends on the education. If you have a proper and well-known education to how to use a social media platform, then it will be a very good platform for you to explores your own talents and contents, we can contribute for the our country's digital development through social media. We get to know about other countries, we get to know about the current affairs, we can get to know talents, techniques and tactics. So using social media, it's not only a wrong influencing path. Whatever the things you do, it should be practically amplified. So whatever the things you see on social media, you can understand it through the practical knowledge. As I said, it depends on the individual. If you have a proper knowledge, then social media, it's a good platform to show what's the power of youth. Social media builds good education platforms so that those who do not have a good platform to learn can learn through social media. The youth can insist on providing internet facilities in the rural areas, as we have seen recently during the COVID time. Those children who had to attend online classes had to climb up a tree or up a hill to access internet. Social media is only in areas where opportunities are already existing. However, a person sitting in a rural area at the corner of a village cannot understand the basics of social media. Forget about the disadvantages and advantages of it. Keep pondering over the point while listening to the song. Chal beta selfie le le re. Chal beta selfie le le re. Chal beta selfie le le re. तू मेरे साथ कर हो तू ही कमाई मेरी और तू ही बीमा तू मेरे साथ कर हो रोकेगी फिर क्या मुझे कोई सीमा तू मेरे साथ कर हो रमा रमा तू मेरी नौटंकी तू ही सनीमा तू मेरे साथ कर हो तू मेरे साथ कर हो ले नगन मन बोले Friends, you're listening to Air Next. The subject of today is power of youth in national development. We, the students of Sirana Vidyalaya, are presenting our opinions. Till now, we have discussed about the clashes between talent and professional education and also the advantages and disadvantages of social media and the role of the youth in connecting it to all the individuals. Before we continue with our next participants, let's have a break for Kannada News.